ಪ್ರಾಣೇಶ ಪ್ರಣತ ವಿಭವಾಯ ಅವನಿ ಮಗ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿ ಮಗ ನಮ ಶ್ರೀಮನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮ ಶ್ರೀಮನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಶ್ಚ ಭಗವನ್ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಶ್ಚ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಪ್ರದಿಶ ಸುದೃಶಂ ನೋ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಚಂದ್ರವಿಭೂಷಣ ಚಂದ್ರಪುರೋಗೈರ್ವಂದ್ಯಪದಾಂಬುರುಹಂ ಪವಮಾನಂ ಚಂದ್ರವಿಭೂಷಣ ಚಂದ್ರಪುರೋಗೈರ್ವಂದ್ಯಪದಾಂಬುರುಹಂ ಪವಮಾನಂ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ನೀಡೇ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಡೇ ಪ್ರಾಣಗಣಾಧಿಪತಿಂಭುವಿ ವಾಣಿ ಪ್ರಾಣಸಮಂ ದಯಯಾಖ್ಯಪತೀರ್ಣಂ ಪ್ರಾಣಗಣಾಧಿಪತಿಂಭುವಿ ವಾಣಿ ಪ್ರಾಣಸಮಂ ದಯಯಾಖ್ಯಪತೀರ್ಣಂ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ನೀಡೇ ಶ್ರೀ ಹನುಮಂತ ಮನಂತ ಭುಜಿಷ್ಯಂ ಲಂಘಿತ ಸಿಂಧು ಮುದಸ್ತ ಮಹೀರ್ಥಂ ಶ್ರೀ ಹನುಮಂತ ಮನಂತ ಭುಜಿಷ್ಯಂ ಲಂಘಿತ ಸಿಂಧು ಮುದಸ್ತ ಮಹೀರ್ಥಂ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಡೇ ಭೀಷಣ ದುಷ್ಟಕುಲಾಂತಕ ಭೀಮಂ ಭೀಮಮಭೀತಿದಮಿಷ್ಟ ಜನಾನಾಂ ಭೀಷಣ ದುಷ್ಟಕುಲಾಂತಕ ಭೀಮಂ ಭೀಮಮಭೀತಿದಮಿಷ್ಟ ಜನಾನಾಂ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ಮೀಡೇ ಶಾ శాంతమనంత నిశాంత సమాఖ్యే శాంతకులేఖ కులేకిల జాతం శాంతమనంత నిశాంత సమాఖ్యే శాంతకులేఖ కులేకిల జాతం ఆనందతీర్థ మహామునిరాజం గోవింద భక్త శిఖామణి మీడే ఆనందతీర్థ మహామునిరాజం గోవింద భక్త శిఖామణి మీడే ఆనందతీర్థ మహామునిరాజం గోవింద భక్త శిఖామణి మీడే.